ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಸರಣಿ ಕಾರ್ಯಕ್ರಮ. ಸೋಮಣ್ಣ, ಓ ಸೋಮಣ್ಣ, ಏನಿದು ಇಲ್ಲಿ ನೋಡಿರು ಸೆಕೆ ಸೆಕೆ ಅಂತ ಹೇಳ್ತಾ ಇದ್ರಲ್ಲ, ನೀವು ನೋಡಿದ್ರೆ ಬಹಳ ಆರಾಮವಾಗಿದ್ದೀರಿ, ಏನು ವಿಶೇಷ ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ ಶಮಣ್ಣ, ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ಇರೋದು ಒಂದು ದೊಡ್ಡ ಭಾಗದಲ್ಲಿ, ಎಲ್ಲಾ ಸುತ್ತಲೂ ಹಸಿರು ಮರಗಿಡಗಳು, ಮನೆ ಹಂಚಿಂದಿದೆ, ನಾವು ಟೆರೇಸ್ ಮಾಡ್ಕೊಂಡಿಲ್ಲ, ಸಿಮೆಂಟಿನ ಮನೆ ಇಲ್ಲ, ಅದಕ್ಕೆ ನಾವು ಸುಖದಿಂದ ಅಲ್ಲಿ ತಂಪಾಗಿರೋ ಗಾಳಿ ಬೀಸ್ತಾ ಇದೆ, ಅದಕ್ಕಂತೇಳಿ ಸ್ವಲ್ಪ ಖುಷಿ. ಸವಿತಕ್ಕನು ಹಸಿರು ಎಲ್ಲಿದೆ ಅಂತ ಹುಡುಕೊಂಡು ಹೋಗಿದ್ದಾಳೆ. ಹೌದು ಶಾಮಣ್ಣ, ಈಗ ಅನಿಸ್ತಾ ಇದೆ ಸೋಮಣ್ಣನ ಮನೆ ಹೋಗಿ 4 ದಿವಸ ಉಳಿದು ಬೇಡ ಅಂದ್ರೆ ಆಗ್ತಿತ್ತೇನೋ ಅಂತ. ಈಗ ಈ ಸಾಂಪ್ರದಾಯಿಕವಾಗಿ ನಾವು ಏನು ಆಚರಿಸಿಕೊಂಡು ಬಂದಿದ್ದೀವೋ ಅಲ್ಲೆಲ್ಲ ನೋಡಿದ್ರೆ ಇದಕ್ಕೊಂದು ಮಹತ್ವ ಇರ್ತದೆ ಅಂತ. ಈಗ ಹಂಚಿನ ಮಾಡು ಅಂತ ಹೇಳ್ತೀವಿ, ಅಥವಾ ನೆಲದಲ್ಲಿಯೂ ಕೂಡ ಕೆಂಪು ಹಾಸು ಹಾಕಿರ್ತಾರಲ್ಲ, ಅದು ಮಾಡಿದ್ರೆ ನೆಲವೂ ತಂಪಾಗಿರ್ತದೆ, ಮನಸ್ಸು ತಂಪಾಗಿರ್ತದೆ. ನನ್ಗೇನಿಸ್ತದೆ ಶಮಣ್ಣ ಅಂತ ಹೇಳಿದ್ರೆ, ನಾವು ಎಷ್ಟು ಆಧುನಿಕವಾಗಿ ಮುಂದುವರಿತಾ ಇದ್ದೇವೋ ಅಷ್ಟೊಂದು ಸಾಂಪ್ರದಾಯಿಕವಾಗಿ ಇದ್ದಂತ ವಸ್ತುಗಳನ್ನು ಮರಿತಾ ಇದ್ದೇವೆ. ಅದು ಮರೆಯೋದ್ರಿಂದ ನಮ್ಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಅಲ್ಲ. ಹೌದು ಶಾಮಣ್ಣ, ಈಗ ನೋಡಿ ಸಾಂಪ್ರದಾಯಿಕವಾಗಿರುವಂತಹ ವಸ್ತುಗಳನ್ನು ಮರಿತಾ ಇದ್ದೇವೆ ಅಂತ ಹೇಳ್ತೇವೆ. ಒಂದ್ ವೇಳೆ ನಾವು ಅದು ಬೇಕು ಅಂತ ಇಟ್ಕೊಂಡ್ರು ಅದೇನಾದ್ರೂ ಕೆಟ್ಟರೆ ಮತ್ತೆ ನಮಗೆ ಸಿಗುದಿಲ್ಲ. ಈಗ ಹಂಚು ಕೂಡ ಸಿಗುದೇ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಮೊದಲಿನ ಗುಣಮಟ್ಟದ ಹಂಚು ಸಿಗುದಿಲ್ಲ ಅಂತ ಹೇಳಿ ಎಷ್ಟೋ ಫ್ಯಾಕ್ಟರಿಗಳು ಮುಚ್ಚತಾ ಇದಾವೆ. ಜನರೇ ಬೇಡಿಕೆ ಮೇಲೆ ಅವರ ಏನ್ ಮಾಡ್ಬೇಕು ಹೇಳು. ಹೌದು, ಯಾಕಂದ್ರೆ ಶಾಮಣ್ಣ, ಈಗ ನಾವು ಉತ್ತರ ಕನ್ನಡದಲ್ಲಿ ಇದ್ರು ಕೂಡ ಮೊದಲಿಗೆಲ್ಲ ನಾವು ಹಂಚು ಅಂದ್ರೆ ಮಂಗಳೂರು ಹಂಚು ಅಂತ ಹೇಳ್ತಾ ಇದ್ವಿ. ಅಂದ್ರೆ ಅಷ್ಟು ಫೇಮಸ್ ಆಗಿತ್ತು ಮಂಗಳೂರು ಹಂಚು, ಅಲ್ಲಿಂದಾನೇ ಬರ್ತಾ ಇತ್ತು. ಅಂದ್ರೆ ಆ ಗುಣಮಟ್ಟವನ್ನು ಆ ರೀತಿ ಕಾಯ್ದುಕೊಂಡಿದ್ರು ಅವರು, ಎಷ್ಟು ಬಿಸಿಲು ಬಂದ್ರು ಅದನ್ನು ಆ ತಂಪು ನಮ್ಗೆ ಕೊಡ್ತಾ ಇತ್ತು. ಆದ್ರೆ ಈಗ ನೀವು ಹೇಳಿದಾಗೆ ಅದಕ್ಕೆ ಒಂದು ಬೇಡಿಕೆ ಇದ್ದಿದ್ದರಿಂದ ಸಾಕಷ್ಟು ಹಂಚಿನ ಫ್ಯಾಕ್ಟರಿಗಳು ಕೂಡ ಈಗ ಮುಚ್ಚತಾ ಇವೆ. ಈಗ ನೋಡು ಒಂದಕ್ಕೊಂದು ಯಾವ ರೀತಿ ಬೆಸೆದುಕೊಂಡಿದೆ ಅಂತ. ಹಂಚು ಮಾಡಬೇಕಿದ್ರೆ ಮಣ್ಣು ಬೇಕು. ಆ ಹಂಚು ಮಾಡುವಂತಹ ಮಣ್ಣು ಅಂತಲೇ ಪ್ರತ್ಯೇಕವಾಗಿರ್ತದೆ, ಅದು ಗದ್ದೆಯ ಮಣ್ಣು, ಆವಿ ಮಣ್ಣು ಅಂತ ಹೇಳ್ತೀವಲ್ಲ, ಆ ಮಣ್ಣಿನಿಂದ ಮಾಡುವಂತಹದ್ದು. ಗದ್ದೆ ಮಾಡುವಂತಹ ಜನರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ಗದ್ದೆಯನ್ನು ಹಾಳು ಬಿಡ್ತಾ ಇದಾರೆ, ಭತ್ತ ಲಾಭದಾಯಕ ಅಲ್ಲ ಅಂತ ಹೇಳಿ. ಹಾಗಾಗಿ ಆ ಗದ್ದೆಯ ಮಣ್ಣು ಸಿಗುವುದು ಕೂಡ ಕಡಿಮೆ ಆಗಿದೆ, ಜೊತೆಗೆ ಬೇಡಿಕೆಯೂ ಕೂಡ ಕಡಿಮೆ. ಈಗ ಹಂಚಿನ ಮಾಡಬೇಕು ಅಂತ ಕೇಳುವವರು ಯಾರು ಯಾರು ಕೇಳುವುದಿಲ್ಲ, ಯಾರು ಕೇಳುವುದಿಲ್ಲ. ಎಲ್ಲವೂ ಟೆರೇಸ್ ಆಗ್ಬೇಕು, ತಾರಸಿ ಮನೆಯ ಆಗ್ಬೇಕು ಅಂತ ಸಾಮಾನ್ಯವಾಗಿ ಹೇಳುವಂತಿದ್ದಿಲ್ಲ, ತಾರಸಿ ಕಾಡು ಅಂತ. ಒಂದ್ ರೀತಿಯಲ್ಲಿ ತಾರಸಿಯ ಕಾಡು ಬೆಳೀತಾ ಇದೆ ಅಂತ ಹೇಳ್ಬೋದು ಶಾಮಣ್ಣ. ಜೊತೆಗೆ ಈ ವೈದ್ಯಕೀಯ ಭಾಷೆಯಲ್ಲಿ ಹೇಳುವುದಿದ್ರೆ ಹಸಿರು ಮನೆಗಳ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಹಾಸ್ಪಿಟಲ್ ಅಥವಾ ಆಸ್ಪತ್ರೆಗಳಲ್ಲಿಯೂ ಕೂಡ ಎಲ್ಲೆಲ್ಲ ಹಸಿರು ಚೆನ್ನಾಗಿದೆಯೋ ಅಲ್ಲಿ ಈ ರೋಗಿಗಳ ಒಂದು ಏನು ರಿಕವರಿ ಪರ್ಸೆಂಟೇಜ್ ಅಂತ ಹೇಳ್ತೀವಲ್ಲ, ಅವರು ಶೀಘ್ರವಾಗಿ ಗುಣಮುಖರಾಗ್ತಾರಂತೆ. ಗುಣಮುಖರಾಗ್ತಾರೆ, ಯಾಕಂದ್ರೆ ಈಗ ನೋಡಿ ಶಮಣ, ಈಗ ನಾವು ಇವನ್ನ ಆಪರೇಷನ್ ಥಿಯೇಟರ್ನಲ್ಲಿ ಕೂಡ ಹೋದ್ರೆ ಅಲ್ಲಿ ಇರುವುದೆಲ್ಲ ಒಳಗಡೆ ಹಸಿರನ್ನೇ, ವೈದ್ಯರು ತೊಡುವಂತ ಬಟ್ಟೆ ಹಸಿರು, ಅವ್ರ ಬಾಯಿ ಕಟ್ಟುವಂತ ಇದು ಹಸಿರು, ಅಲ್ಲಿ ರೋಗಿಗಳಿಗೆ ಮಲಗಿಸಿಟ್ಟಲ್ಲಿ ಕೂಡ ಅವ್ರು ಹಾಕುವಂತ ಬಟ್ಟೆ ಹಸಿರು, ಅಂದ್ರೆ ಹಸಿರಿನಲ್ಲಿ ಆ ಶಕ್ತಿ ಇದೆ ಅಂತ ಆಯ್ತು. ಸೋಮಣ್ಣ ಎಷ್ಟು ಚೆನ್ನಾಗಿ ಅದನ್ನ ವಿಶ್ಲೇಷಣೆ ಮಾಡಿದ್ರು ನೋಡಿ, ಪ್ರತಿ ಒಂದು ಕಡೆ ಹಸಿರಿನಾರೆ ಕಂಡರೂ ಪರಾಂಬರಿಸಿ ನೋಡಬೇಕು. ಸರಿ ಹೇಳಿದ್ರಿ ನೀವು. ಹೌದು, ಮತ್ತೆ ಸೋಮಣ್ಣ ವಿಶೇಷ, ಈಗ ಎಲ್ಲ ಬಾವಿಯಲ್ಲಿ ಎಲ್ಲ ನೀರೆಲ್ಲ ಖಾಲಿ ಆಗ್ತಾ ಇದೆ ಅಂತೆಲ್ಲ ಕೇಳ್ತಾ ಇದ್ವಿ. ಈಗ ನೋಡಿ ಶಾಮಣ್ಣ, ಇದಕ್ಕೆ ನೀವು ಹೇಳಿದಾಗ ಒಂದಕ್ಕೊಂದು ಸಂಬಂಧ ಇದೆ ಅಂತ. ಹಸಿರು ಗಿಡಗಳನ್ನ ಕಟ್ ಮಾಡಿದ್ವಿ, ಮಳೆ ಬರೋದು ಕಡಿಮೆ, ಕಾಂಕ್ರೀಟ್ ಮಳೆ ಬರೋದು ಕಡಿಮೆ ಆಯ್ತು ಅಂತ ಹೇಳಿ ಬಾವಿಯಲ್ಲಿ ನೀರು ಕಡಿಮೆ ಆಯ್ತು. ಈಗ ಇಷ್ಟು ಸೆಕೆ ಇರೋದ್ರಿಂದ ಉಷ್ಣತೆ ಇಷ್ಟು ಹೆಚ್ಚಾ ಇದೆ, ದಿನೇ ದಿನೇ ಅಲ್ಲಿರೋ ನೀರು ಕಡಿಮೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ಶಾಮಣ್ಣ, ಎಲ್ಲಿ ನೋಡಿದ್ರಲ್ಲಿ ನಾವು ಈಗ RCC ಕಾಡುಗಳು ಅಂತ ಹೇಳಿದ್ರಿ, ತಾರಸಿ ಕಾಡು ಅಂತ ಹೇಳಿದ್ರಿ, ಅಲ್ಲೆಲ್ಲ ಬೋರ್ವೆಲ್ ಗಳನ್ನ ಹಚ್ಚಿಬಿಟ್ಟಿದ್ದಾರೆ. ಒಂದಕ್ಕೊಂದು ಸುಮಾರು ಒಂದು 20-20 ಮನೆಗಳಿರುವಂತಹ ಈಗ ಕಾಂಪ್ಲೆಕ್ಸ್ ತಯಾರಾಗ್ತಾ ಇದೆ. ಇಷ್ಟು ಜನಕ್ಕೆಲ್ಲ ನಾವು ನೀರು ಪೂರೈಸಬೇಕಂತ ಹೇಳಿದ್ರೆ ಅಂತರ್ಜಲ ಕಡಿಮೆ ಆಗ್ತಾ ಇದೆ. ಹೌದು, ಮೊದಲಿನ ಕಾಲದಲ್ಲಿ ಬಾವಿಗಳು ಜಾಸ್ತಿ ಇತ್ತು, ಈಗ ಬೋರ್ವೆಲ್ಗಳು ಜಾಸ್ತಿ ಆಗ್ತವೆ. ಅಂದ್ರೆ ಮಳೆ ಬಂದಿರ ನೀರೆಲ್ಲವೂ ಕೂಡ ಮಣ್ಣಿನಲ್ಲಿ ಇಂಗಿದ್ರೆ ಅದು ಮುಂದಿನ ದಿವಸ ನಮಗೆ ಸಿಗ್ತದೆ ಅಂತ ಹೇಳಿ. ಈ ನೀರು ಇಂಗುವ ಬದಲು ಆ ಪ್ರದೇಶವನ್ನೆಲ್ಲ ಕಾಂಕ್ರೀಟ್ ಮಾಡಿಬಿಟ್ರೆ ನೀರು ಇಂಗುವ ಬದಲು ಹರಿದು ಹೋಗ್ತದೆ. ಹರಿದು ಹೋಗುವುದೆಲ್ಲಿಗೆ? ನಮ್ಮ ಸಮುದ್ರದಲ್ಲಿ ಇರುವ ಸಮುದ್ರಕ್ಕೆ ಹೋಗಿ ಸೇರುತ್ತದೆ. ಅದನ್ನೇ ಈಗ ನೋಡಿ ಶಮಣ, ಈಗ ನೋಡಿದ್ರೆ ಅಂತಾರಾಷ್ಟ್ರೀಯವಾಗಿ ನೋಡಿದ್ರೆ ಸಮುದ್ರದ ನೀರನ್ನ ಅದನ್ನ ಶುದ್ಧೀಕರಿಸಿ ಕುಡಿಯುವ ನೀರು ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಒಂದು ಹಾಸ್ಯಾಸ್ಪದ ಅಲ್ಲ. ಅಲ್ಲ ಅಂದ್ರೆ ಕುಡಿಯುವ ನೀರು, ಒಂದು ಲೀಟರ್ ಕುಡಿಯುವ ನೀರು ತಯಾರಾಗಬೇಕು ಅಂದ್ರೆ ಎಷ್ಟೊಂದು ವಿದ್ಯುತ್ ಶಕ್ತಿ ಖರ್ಚಾಗಬೇಕು, ಎಷ್ಟೊಂದು ಉಪ್ಪು ನೀರನ್ನ ಬಳಕೆ ಆಗಬೇಕು. ಹೌದು, ಇದೆಲ್ಲ ಮತ್ತೆ ಮತ್ತೆ ಖರ್ಚುದಾಯಕವೇ ಅಲ್ವಾ? ಹೌದು, ಅಂದ್ರೆ ನಾವು ನೈಸರ್ಗಿಕವಾದಂತಹ ವಸ್ತುಗಳನ್ನು ಮರೆತು ನಾವು ಕೃತಕವಾಗಿ, ಹೌದು ಕೃತ್ರಿಮವಾಗಿ ಇದನ್ನೆಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ ಮನುಷ್ಯ ಸುಧಾರಿಸ್ತಾ ಇದ್ದಾನೋ ಏನ ಹಾಳಾಗ್ತಾ ಇದ್ದಾನೋ ಅಂತ ಹೇಳಿಕ್ ಆಗ್ತಾ ಇಲ್ಲ. ಇದರಿಂದ ಉಷ್ಣತೆನೂ ಜಾಸ್ತಿ ಆಗ್ತಾ ಇದೆ ಸೋಮಣ್ಣ. ಅಂದ್ರೆ ಮನುಷ್ಯರ ಆರೋಗ್ಯ ಅನ್ನುವಂತಹದ್ದು ನಿಸರ್ಗಕ್ಕೆ ಎಷ್ಟರ ಮಟ್ಟಿಗೆ ಹತ್ತಿರ ಆಗ್ತದೋ ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯವು ಕೂಡ ಸುಧಾರಿಸ್ತಾ ಹೋಗ್ತದೆ. ಯಾವಾಗ ನಿಸರ್ಗದಿಂದ ಪ್ರತ್ಯೇಕವಾಗ್ತೀವೋ ಆವಾಗ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಅಂತ. ಅಲ್ಲ ಆರೋಗ್ಯ ಅಂತ ಹೇಳಿದ್ವಿ ನಾವು, ಆಮೇಲೆ ಗಿಡಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಈಗ ಒಂದು April 14 ನಾವು ನ್ಯಾಷನಲ್ ಫೈರ್ ಸರ್ವಿಸ್ ಡೇ ಅಂತ ಮಾಡ್ತಾ ಇದ್ವಿ, ಬೆಂಕಿ ಅನಾಹುತಗಳನ್ನ ತಪ್ಪಿಸ್ಲಿಕ್ಕೆ. ಅದನ್ನೆಲ್ಲ ನೋಡ್ತಾ ಇದೀವಪ್ಪ ಕಾರವಾರದಲ್ಲಿ ಸುತ್ತಮುತ್ತಲೂ ಕೂಡ ಒಂದಷ್ಟು ಕಾಡಿನ ಪ್ರದೇಶಗಳಿಗೆ ಸಾಕಷ್ಟು ಇವತ್ತು ಸಾಕಷ್ಟು. ಆದ್ರೆ ನೆಲದಲ್ಲಿರುವಂತಹ ಹುಲ್ಲೆಲ್ಲ ಒಣಗಿರ್ತದೆ, ಮರಗಿಡಗಳು ಕೂಡ ನೀರು ಇಲ್ಲದೆ ಬಾಡಿರ್ತವೆ. ಇಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮನುಷ್ಯ ನಿರ್ಮಿತವೇ ಅದು ಆಕಸ್ಮಿಕ ಅಂತ ಹೇಳೋದಷ್ಟೇ, ಬೆಂಕಿ ಏನಾದ್ರೂ ಒಂದು ಕಿಡಿ ಹತ್ತು ಅಂದ್ರೆ ಇಡೀ ಕಾಡೆ ನಾಶ ಆಗುವಂತಹ ಸಂದರ್ಭ ಇರ್ತದೆ. ಕಾಡು ನಾಶ ಎನ್ನುವಂತಹದ್ದು ಬರೀ ಒಂದು ಮರ ಗಿಡಗಳಿಗೆ ಮಾತ್ರ ಸಂಬಂಧಪಟ್ಟಂತಹದ್ದಲ್ಲ, ಅದರ ಜೊತೆ ಜೊತೆಗೆ ಇರುವಂತಹದ್ದು ಎಷ್ಟು ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಆಗ್ಬಹುದು, ಅಥವಾ ಏನು ಸಣ್ಣ ಪುಟ್ಟ ಅದರಲ್ಲಿ ಓಡಾಡುವಂತಹ ಜೀವಿಗಳಾಗಬಹುದು, ಅವುಗಳು ಕೂಡ ನಶಿಸ್ತವೆ ಅಂತ. ಸಣ್ಣ ಪುಟ್ಟ ಅಷ್ಟೇ ಅಲ್ಲ ಶಮಣ್ಣ, ಒಂದು ಅಂದಾಜಿನ ಪ್ರಕಾರ ಜಾಸ್ತಿ ಪ್ರಮಾಣದಲ್ಲಿ ದೊಡ್ಡ ಪ್ರಾಣಿಗಳೇ ಸಾಯ್ತಾ ಇವೆ ಕಾಡಿನ ಇದಕ್ಕೆ. ಯಾಕಂದ್ರೆ ಅದೊಂದು ಆಹಾರ ಸರಪಳಿ ಅಲ್ವಾ? ಹೌದು, ಈ ಸರಪಳಿಯ ಕೊಂಡಿಯ ಕಳಚಿ ಹೋಗ್ತದೆ ಅಂತ. ಹೌದು ಸೋಮಣ್ಣ, ಈಗ ಸದ್ಯದಲ್ಲೇ ನೋಡಿ ಬಿಣಗಾ ಸೈಡ್ ಅಲ್ಲಿ ಒಂದು ಬೆಟ್ಟಕ್ಕೆ ಮೊನ್ನೆ ಮೊನ್ನೆ ಸದ್ಯ ಆಗಿದಂತ, ಅದು ಆಕಸ್ಮಿಕನೋ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ಆದ್ಮೇಲೆ ಎಷ್ಟೆಲ್ಲ ಅನಾಹುತಗಳಾಗ್ಬಿಡುತ್ತೆ ನೋಡಿ. ಈಗ ಎಷ್ಟು ಸಾರಿ ಏನಂದ್ರೆ ಮಕ್ಕಳಿಗೆಲ್ಲ ರಜೆ ಅಂತ ಹೇಳಿ ಒಂದಷ್ಟು ಪಿಕ್ನಿಕ್ ಹೋಗುವಂತದ್ದು ಅಥವಾ ಟೂರ್ ಹೋಗುವಂತದ್ದು, ಇಂತಹ ಸಂದರ್ಭದಲ್ಲಿ ಕಾಡಿನ ವಾಸ ಅಂತ ಒಂದಿರ್ತದೆ, ಒಂದು ಅಭ್ಯಾಸ. ಹೌದು, ಅಂದ್ರೆ ಅದು ಏನು ಕಾಡಿನಲ್ಲಿ ಹೋಗಿ ರಾತ್ರಿ ಕಳೆಯಬೇಕು ಅಂತ. ರಾತ್ರಿ ಕಳೆದ್ರೂ ಕೂಡ ಆ ರಾತ್ರಿ ಹೊತ್ತಿನಲ್ಲಿ ಒಂದಷ್ಟು ಭಯ ಇರ್ತದೆ, ಎಲ್ಲೋ ಹುಲಿಗಳು ಬರ್ತಾವೋ ಅಥವಾ ಇನ್ಯಾವುದೋ ಕಾಡು ಪ್ರಾಣಿಗಳು ಬರ್ತಾವೋ ಅಥವಾ ಏನು ನೆಲದಲ್ಲೆಲ್ಲ ಹರಿದಾಡ್ತಾವಲ್ಲ ಹಾವುಗಳು, ಅಂಥವು ಬರ್ತಾವ ಅನ್ನೋ ಒಂದು ಭಯ ಇರ್ತದೆ. ಆ ಭಯವನ್ನು ಹೋಗಿಸ್ಬೇಕು ಅಂದರೆ ಸ್ವಲ್ಪ ಬೆಂಕಿ ಹಾಕು ಅಂತ ಅನಿಸ್ತದೆ. ಬೆಂಕಿ ಹಾಕಿ ಅದನ್ನು ಬೆಳಿಗ್ಗೆ ಹೋಗುವಾಗ ಆರಿಸದೆ ಹಾಗೆ ಹೋದರೆ ಅದರ ಕಿಡಿ ಅದರೊಳಗಡೆ ಇರ್ತದೆ. ಇವರು ವಾಪಸ್ ಬಂದರು ಅಂತ ಇಟ್ಕೋ, ಆವಾಗ ಸುತ್ತಮುತ್ತ ಇರುವಂತಹ ಏನೊಂದಷ್ಟು ತರಗೆಲೆಯೋ ಒಣಗಿದೆ ಯಾವುದು ಹುಲ್ಲೋ ಏನಾದರೂ ಸಿಕ್ತು ಅಂದರೆ ಬೆಂಕಿ ಹರಡ್ತಾ ಹೋಗ್ತದೆ, ಅದಕ್ಕೆ ಕಾಡ್ಗಿಚ್ಚು ಅಂತ ಹೇಳುವುದು. ಸರಿ ಸರಿ, ಒಂದು ರೀತಿಯಲ್ಲಿ ಇದು ಮಾನವ ನಿರ್ಮಿತವೇ. ಹೌದು, ಇವತ್ತು ನಾವು ಮುಂಜಾಗ್ರತೆ ವಹಿಸದೆ ಹೋದ್ರೆ ಇಡೀ ಕಾಡು ನಾಶ ಆಗುವ ಸಾಧ್ಯತೆ ಇರ್ತದೆ. ಹೌದು ಶಮಣ್ಣ, ನಾನೊಂದು ಪ್ರತ್ಯಕ್ಷವಾಗಿ ನೋಡಿದ್ದೆ ಅಂದ್ರೆ, ನಮ್ ಗಾಡಿ ಮುಂದೆ ಒಂದ್ ಗಾಡಿ ಹೋಗ್ತಾ ಇತ್ತು, ಅಲ್ಲಿ ಯಾರೋ ಒಬ್ಬ ಸಿಗರೇಟ್ ಸೇತಿದ್ದ ಇರ್ಬೇಕು, ಸಿಗರೇಟಿಗೆ ಬೆಂಕಿ ಹಾಗೆ ಇದೆ, ಇವನ್ ಬಿಸಾಡ್ಬಿಟ್ಟಿದ್ದಾನೆ ರೋಡಲ್ಲಿ, ಅದೇನಾದ್ರೂ ಬೆಟ್ಟಕ್ಕೆ ತಾಕೊಂಡ್ರೆ. ಹೌದು, ಮನುಷ್ಯನ ನಿರ್ಲಕ್ಷ್ಯತನದಿಂದನೂ ಎಷ್ಟೋ ಅನಾಹುತಗಳಾಗೋದುಂಟು. ಅದನ್ನ ಶ್ರವಣ ನೀವು ಹೇಳಿದ್ರೆ ರಾತ್ರಿ ಬೆಂಕಿ ಹಾಕಿ ನಾವು ಕಾಯಿಸ್ಕೋತೀವಿ, ಅದು ಕ್ಯಾಂಪ್ ಫೈರ್ ಅಂತ ನಾವು ಎಂಜಾಯ್ ಮಾಡ್ತೇವೆ. ಆದ್ರೆ ನೀವು ಹೇಳಿದಾಗೆ ಆ ಬೆಂಕಿನ ನಾವು ನಂದಿಸ್ತಾ ಇದ್ರೆ ಪೂರ್ತಿ ಕ್ಯಾಂಪೇ ಫೈರ್ ಆಗಿ ಹೋಗ್ತದೆ ಅಲ್ಲ? ಅದನ್ನೆಲ್ಲೂ ನಾವು ಎಲ್ಲರೂ ಒಳ್ಳೆ ಎಲ್ಲರೂ ಪ್ರತಿಯೊಬ್ಬರು ಜಾಗೃತರಾಗಿ ಇಂಥ ಆಗುವಂತಹ ಕಷ್ಟಗಳನ್ನ ನಾವು ನಾವೇ ನಿವಾರಿಸ್ಕೋಬೇಕು. ಮಾನವ ನಿರ್ಮಿತವಾದಂತಹ ಈ ಸಂಕಟಗಳನ್ನ ಮಾನವನೇ ಅದನ್ನ ನಿವಾರಣೆ ಮಾಡಬೇಕೇ ಹೊರತು ಪ್ರಕೃತಿ ತಾನೇ ಮಾಡುವುದಿಲ್ಲ. ಪ್ರಕೃತಿ ನಮ್ಗೆಲ್ಲ ಒಳ್ಳೆಯದೇ ಕೊಟ್ಟಿದೆ. ಆದ್ರೆ ಪ್ರಕೃತಿಯಲ್ಲಿ ಒಂದು ರೂಲ್ಸ್ ಅಂತಿದೆ. ಏನು ಅಂದ್ರೆ, ಇವತ್ತು ಪ್ರಕೃತಿಯ ಕೂಗನ್ನ ನಾವು ಕೇಳದೆ ಹೋದ್ರೆ ನಾಳೆ ನಿಮ್ಮನ್ನೇ ನಾಶ ಮಾಡ್ತಿದ್ದೆ. ಹೌದು, ಕರೆಕ್ಟ್. ಈಗ ಅತಿವೃಷ್ಟಿ ಅನಾವೃಷ್ಟಿ ಆಗೋದೆಲ್ಲ ಇದರಿಂದನೇ ಅಂತ ಅನಿಸ್ತಾ ಇದೆ. ಕೇಳುದು ವಾತಾವರಣದ ವೈಪರೀತ್ಯ ಅಂತ. ಈಗ ನೀವು ಅದು ಪ್ರಕೃತಿನೇ ಹಾಳು ಮಾಡ್ತೀರಾ ಅಂದ್ರೆ, ಮನುಷ್ಯ ತಾನು ಅನುಭವಿಸಿದ್ದನ್ನ ಅನುಭವ ಪಡೆದೆ ತಾನು ಮತ್ತೊಂದು ತಪ್ಪು ಮಾಡ್ಕೋತಾನೆ. ಇನ್ನು ಬರ್ತಾ ಇದೆ ನೋಡಿ, ವರ್ಲ್ಡ್ ಲಿವರ್ ಡೇ ಅಂತ ಬರ್ತಾ ಇದೆ. ಆರೋಗ್ಯ ಸಂಬಂಧಪಟ್ಟಂತ ಒಂದು ದಿನ 19 April ಬರ್ತಾ ಇದೆ. ಅಂದ್ರೆ ಜಾಗತಿಕ ಯಕೃತ್ ದಿವಸ ಅಂತೆ. ಯಾವಾಗ ಅಂದ್ರೆ ಒಂದು ಕೇಳಿದ್ಮೇಲೆ ಒಂದೇನು ಏನೋ ಒಂದು ಸ್ವಲ್ಪ ನಗೆ ಬರುವಾಗಿತ್ತು. ಈಗೇನು ಯಕೃತ್ ದಿವಸ ಅಂತ ಮಾಡಿದೆ ಅಂದ್ರೆ ಯಕೃತ್ತಿಗೆ ಸಂಬಂಧಪಟ್ಟಂತಹ ರೋಗಗಳ ನಿವಾರಣೆಗಾಗಿ ಯಕೃತ್ ವರ್ಲ್ಡ್ ಲಿವರ್ ಡೇ ಅಂತ ಹೇಳಿ. ಶಮಣ ಯಾಕೆ ಹೇಳಿದೆ ಅಂದ್ರೆ, ವರ್ಲ್ಡ್ ಲಿವರ್ ಡೇ ಲಿವರ್ ಅನ್ನ ಕಾಪಾಡಿಕೊಳ್ಳುವಂತಹದ್ದು ನಮ್ಮದೇ ಆದ ಕೆಲಸ. ಮದ್ಯಪಾನ ಮಾಡಿ ಈಗ ನೀವು ಹೇಳಿದ್ರಲ್ಲ ನಮ್ಗೆ ಪ್ರಕೃತಿ ಒಂದು ಕೊಡ್ತದೆ, ಅದನ್ನ ನಾವು ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಅದನ್ನ ನಮಗೆ ಶಿಕ್ಷೆ ಕೊಡ್ತದೆ. ಅಂದ್ರೆ ಲಿವರ್ಗೆ ಸಂಬಂಧಪಟ್ಟಂತಹ ಏನೇನು ತೊಂದರೆಗಳಿವೆ ಅದನ್ನ ನಾವು ನಿವಾರಿಸಿಕೊಳ್ಬೇಕು. ಅಂದ್ರೆ ನಮ್ಮಲ್ಲಿ ನಾವು ಏನೇನು ತಿಂತೇವೆ ಸರಿಯಾಗಿ ನಿಭಾಯಿಸಿಕೊಂಡ್ರೆ ಯಕೃತ್ತು ನಮ್ಗೆ ಸರಿಯಾಗಿರ್ತದೆ ಅಂತ. ಅಂದ್ರೆ ಈ ಬರೀ ಯಕೃತ್ತು ಮಾತ್ರ ಅಂತಲ್ಲ, ನಮ್ಮ ಕಣ್ಣುಗಳಾಗ್ಬೋದು, ಕಿವಿಗಳಾಗ್ಬೋದು, ಚರ್ಮ ಆಗ್ಬೋದು, ಹೃದಯ ಆಗ್ಬೋದು, ಕಿಡ್ನಿ ಆಗ್ಬೋದು, ಯಾವುದೇ ಆದ್ರೂ ಕೂಡ ಇರೋದು ಒಂದೋ ಎರಡೋ. ಹೌದು, ಅದನ್ನ ರಕ್ಷಣೆ ಮಾಡಬೇಕಾದ ನಮ್ಮ ಜವಾಬ್ದಾರಿ. ಹೌದು ಅಲ್ವಾ? ಹೌದು. ನಮ್ಮ ಹೊಟ್ಟೆ ಒಳಗಡೆ ಹಾಕಿದ್ದನ್ನೆಲ್ಲ ಅದು ತಿಂತದೆ ಅಂತ ಯಾಕೆ ಭಾವಿಸಬೇಕು? ಕರೆಕ್ಟ್. ಈಗ ಗೋಡೌನ್ನಲ್ಲಿ ಒಂದಷ್ಟು ಸಾಮಾನನ್ನು ತುಂಬಿಸ್ತೀವಿ, ಅದರ ಒಂದು ಕೆಪಾಸಿಟಿ, ಅದನ್ನು ಸಾಮರ್ಥ್ಯ ಅಂತ ಇರ್ತದೆ. ಅದಕ್ಕಿಂತ ಜಾಸ್ತಿ ತಿನ್ನಿಸ್ತಾ ಹೋದ್ರೆ ಅಥವಾ ತುಂಬಿಸ್ತಾ ಹೋದ್ರೆ ಏನಾಗ್ತದೆ? ಅದರಲ್ಲಿ ಜಾಗ ಇಲ್ಲ ಅಂತ ಹೇಳ್ತದೆ. ಹಾಗೆಯೇ ನಮ್ಮ ಹೊಟ್ಟೆ ಒಳಗಡೆ ಇರುವಂತಹ ವ್ಯವಸ್ಥೆಯು ಕೂಡ ಆಗಿದೆ. ಒಂದು ಸ್ವಲ್ಪ ಮಟ್ಟಿಗೆ ಅದು ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇರ್ತದೆ, ಅದರ ಬದಲಿಗೆ ನಾವು ಏನಾದರೂ ತುಂಬಿಸ್ತಾ ಹೋದ್ರೆ, ಅಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಸೇರಿಸ್ತಾ ಹೋದ್ರೆ ಅದು ಇನ್ನು ಮುಂದೆ ನನ್ನಿಂದ ಆಗುದಿಲ್ಲಪ್ಪ, ನೀನೇ ನೋಡ್ಕೊಂತಾರೆ. ಕರೆಕ್ಟ್ ಕರೆಕ್ಟ್. ಅದು ನೀವು ಹೇಳಿದಾಗ ಗೋಡೌನ್ ಇಂದ ಏನು ಹೊರಗೆ ಹಾಕಬೇಕು ಅದು ಹೊರಗೆ ಹಾಕ್ತದೆ, ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಅದರಿಂದ ಎಕ್ರತ್ತು ಶಾಮಣ್ಣ, ದಿಸ್ ಇಸ್ ದ ಲಾರ್ಜೆಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಅಂತ. ಮನುಷ್ಯನ ದೇಹದಲ್ಲಿ ಮೊದಲಿಂದ ಚರ್ಮ. ಹೌದು, ಮೊದಲಿನ ಚರ್ಮ, ನೆಕ್ಸ್ಟ್ ಎಕೃತ್ ಅಂತಾರೆ. ಅಂದ್ರೆ ಇಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಆರ್ಗನ್ ಅನ್ನ ನಾವು ಸರಿಯಾಗಿ ಇಟ್ಕೊಳ್ಳದೇ ಇದ್ರೆ, ಅಂದ್ರೆ ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲೇನೋ ಇಟ್ಕೊಳ್ಳದೇ ಇದ್ರೆ ಎಷ್ಟು ದೊಡ್ಡ ಅನಾಹುತ ಆಗ್ಬೋದು ಅಂತ ನಾವು ವಿಚಾರ ಮಾಡಬಹುದು ಅಲ್ಲ. ಅದಕ್ಕೆ ಸೋಮಣ್ಣ ಹೇಳೋದು, ದೇಹದಲ್ಲಿ ಯಾವ ಅಂಗವೂ ಕೂಡ ಏನು ಕೆಳಮಟ್ಟದ್ದು ಮೇಲ್ಮಟ್ಟದ್ದು ಅಂತಿಲ್ಲ, ಎಲ್ಲವೂ ಕೂಡ ಸಮಾನ ಅಂತ. ಸಮಾನ. ಎಲ್ಲದರ ಕಡೆಯೂ ಕೂಡ ನಾವು ಗಮನವನ್ನ ಕೊಡಬೇಕು. ಹೌದು ಸೋಮಣ್ಣ, ಮೊದ್ಲೆಲ್ಲ ಈ ಪರಿಕಲ್ಪನೆ ಇಲ್ಲಾಗಿತ್ತು, ಈ ದಿನ ಆ ದಿನ ಅಂತ. ಈಗ ಆರೋಗ್ಯ ಆಗ್ಲಿ ಯಾವ್ದು ಆಗ್ಲಿ, ಯಾವ ತರ ನಾವು ಅದ್ರ ಬಗ್ಗೆ ಜಾಗೃತಿ ತಗೊಳ್ಬೇಕು ಅಂತಾನೆ ಇಷ್ಟೆಲ್ಲ ದಿನಗಳ ಆಚರಣೆ. ಈಗ ರಕ್ತದಾನಕ್ಕೆ ಒಂದು ದಿವಸ, ಮತ್ತೆ ಹುಲಿಗೆ ಒಂದು ದಿವಸ, ಆಮೇಲೆ ಓಝೋನಿಗೆ ಒಂದು ದಿವಸ, ಬೇರೆ ಬೇರೆ ದಿವಸ ಅಂತ. ಯಾಕಂತ ಹೇಳಿದ್ರೆ ಶಮಣ್ಣ, ನಾನು ಅದೇ ಹೇಳ್ತೇನೆ, ನಾವು ಎಷ್ಟು ಆಧುನಿಕರಾಗಿದ್ದೇವೋ, ಎಷ್ಟು ನಾವು ಶಿಕ್ಷಣ ಪಡಿತೀವೋ ಅಷ್ಟು ನಾವು ಕಳೆದು ಹೋಗ್ತಾ ಇದ್ದೇವೆ. ಇದನ್ನೆಲ್ಲ ನಮಗೆ ನೆನಪಿಸಿಕೊಳ್ಬೇಕಾಗಿದೆ. ಅದೇ ಹೇಳೋದು ನೋಡಿ, ಅಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಂತೆ ಅರ್ಜುನ ಹತ್ರ, ನಿನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಿನಗೆ ಜ್ಞಾಪಿಸ್ತಾ ಇದ್ದೇನೆ ಅಂತ. ಯಾವತ್ತೆ ನಿಜ ನಿಜ ಶ್ರವಣ, ಇದು ನಿಜ ಹೇಳಿದ್ರಿ ನೀವು, ನಿನ್ಗೆ ಎಲ್ಲ ಗೊತ್ತಿದೆ, ಆದ್ರೆ ಅದನ್ನ ನಾನು ನಿಮ್ಗೆ ಬಾರಿ ಬಾರಿ ಜ್ಞಾಪಿಸಬೇಕಾಗಿದೆ ಅಂತ ಹೇಳಿ. ಈಗ ನೋಡಿ ಶ್ರವಣ, ಇದು ಜ್ಞಾಪಿಸಬೇಕಾದದ್ದು ಏಪ್ರಿಲ್ 22ರಂದು ಮತ್ತೆ ಇವತ್ತೆ. ಏನದು? ಯಾಕಂದ್ರೆ ಆ ದಿವಸ ಮದರ್ ಅರ್ತ್ ಡೇ ಅಂತ ನಾವು. ಅದೇ ನೋಡಿ, ವಿಶ್ವ ಭೂಮಿ ದಿನ ಅಂತ ಹೇಳಿ ಏಪ್ರಿಲ್ 22ಕ್ಕೆ ಆಚರಿಸ್ತಾ ಇದ್ದೆ. ಅಂದ್ರೆ ನಾವು ಪ್ರಕೃತಿಯ ಒಟ್ಟಿಗೆ ನಾವು ಒಂದು ಒಳ್ಳೆ ಬಾಂಧವ್ಯವನ್ನು ನಾವು ಕಾಪಾಡ್ಕೋಬೇಕು. ಪ್ರಕೃತಿಯನ್ನು ನಾವು ಕಾಪಾಡಿದ್ರೆ ಪ್ರಕೃತಿ ನಮ್ಗೆ ಕಾಪಾಡ್ತದೆ ಅಂತೇಳಿ ಆ ದಿವಸ, ಅದಕ್ಕಂತೇಳಿ ನಾವು ವಿಶ್ವ ಭೂಮಿ ದಿನ ಅಂತ ಆಚರಿಸ್ತಾ ಇದ್ದೇವೆ. ಅಂದ್ರೆ ನಮ್ಮ ಜವಾಬ್ದಾರಿ ಏನು ಅಂತ, ನಾವು ಹುಟ್ಟುವಾಗ ಈ ಭೂಮಿಯನ್ನು ಪಡ್ಕೊಳ್ಲಿಲ್ಲ, ನಮ್ಮ ಹಿರಿಯರು ಬಿಟ್ಟು ಹೋದ ಆಸ್ತಿಯನ್ನ ನಾವು ಹುಟ್ಟಿದ್ದೇವೆ ಇವತ್ತು. ಸರಿ, ಹುಟ್ಟಿ ಬೆಳೆದ ನಂತರ ನಾವು ಹೋಗುವುದಕ್ಕಿಂತ ಮೊದಲು ಅದನ್ನು ಸುಸ್ಥಿತಿಯಲ್ಲಿ ಇಟ್ಟು ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗ್ಬೇಕು. ನಮ್ದು ಶಾಶ್ವತ ಏನಲ್ಲ ಅಲ್ಲ ಅಲ್ವಾ? ಹೌದು. ಹಾಗೆ ಈ ಭೂಮಿಯನ್ನ ಸುಸ್ಥಿರವಾಗಿ ಇಟ್ಕೊಳ್ಳುವುದೇ ನಮ್ಮ ಜವಾಬ್ದಾರಿ ಅಂತ. ಹೌದು. ಅಂದ್ರೆ ನಮ್ಗೆ ತಲೆಮಾರಿಂದ ಬಂದಿದ್ದನ್ನ ಮುಂದಿನ ತಲೆಮಾರಿಗೆ ಯಾವ ರೀತಿ ನಾವು ಪಡ್ಕೊಂಡಿದೀವೋ ಅದಕ್ಕಿಂತ ಚೆನ್ನಾಗಿ ಕೂಡ ಇಟ್ಕೊಂಡು ಬಿಟ್ಟು ಹೋಗ್ಬಹುದು. ಅಂದ್ರೆ ಇದರಲ್ಲಿ ಇನ್ನೊಂದು ಮಹತ್ವದಂತ ಹೇಳಿದ್ರೆ ಶ್ರವಣ, ಪರಿಸರ ವ್ಯವಸ್ಥೆನ ನಾವು ಸರಿಯಾಗಿ ಇಟ್ಕೋಬೇಕು. ಇಕೋಸಿಸ್ಟಮ್, ಇಕೋಸಿಸ್ಟಮ್, ಅದು ನೀರಾಗ್ಲಿ, ಅದು ಗಿಡಗಳಾಗ್ಲಿ, ಅಥವಾ ಕಲ್ಲು ಮಣ್ಣಾಗ್ಲಿ, ಅದನ್ನ ನಾವು ಸರಿಯಾಗಿ ಇಟ್ಕೊಳ್ದೇ ಇದ್ರೆ, ಅಂದ್ರೆ ಇದನ್ನ ಪೂರ್ತಿ ಕುಡಿಯೋ ಒಂದು ಪರಿಸರ ಅಲ್ಲ. ಯಾಕಂದ್ರೆ ನಾವು ಇವತ್ತು ಅದನ್ನ ನೋಡಿ, ಕಾಡು ನಾವು ಕಡಿತಾ ಇರೋದ್ರಿಂದ ನೀರು ಹರಿದು ಹೋಗ್ತಾ ಇದೆ, ನೀರು ಹರಿದು ಹೋಗ್ತಾ ಇರೋದ್ರೆ ಅದ್ರ ಒಟ್ಟಿಗೆ ಮಣ್ಣು ಹೋಗ್ತಾ ಇದೆ, ಕಲ್ಲುಗಳು ಹೋಗ್ತಾ ಇದೆ. ಇದನ್ನ ನಾವು ಇಟ್ಕೊಳ್ದಿದ್ರೆ ನೀರು ಅದು ಹೇಗಿರಬೇಕು? ಆದ್ರಿಂದ ಈ ಪರಿಸರ ವ್ಯವಸ್ಥೆಯೊಂದಿಗೆ ನಮ್ಮ ಸಂಬಂಧ, ಮಾನವ ಸಂಬಂಧ ಚೆನ್ನಾಗಿದ್ರೆ ಪರಿಸರ ಉಳಿಸ್ತದೆ, ಪರಿಸರದೊಂದಿಗೆ ನಾವು ಕೂಡ ಉಳಿತೇವೆ. ನೀವೊಂದು ಬಹಳ ಮಹತ್ವವಾದಂತಹ ಒಂದು ವಿಷಯ ನೀವು ಹೇಳಿದ್ರಿ, ಅಂದ್ರೆ ನಮಗೆ ಇದು ನಾವು ಮಾಡಿದಂಥದ್ದಲ್ಲ, ನಮ್ಮ ಹಿರಿಯರು ನಮ್ಗೆ ಬಿಟ್ಕೊಟ್ಟು ಹೋಗಿದ್ದು. ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನ್ ಕೊಡಬೇಕು? ಅದು ಪರಿಸರವನ್ನು ಕೊಡೋದನ್ನ ಹಾಳು ಮಾಡಿದ್ರೆ ನಮ್ಮ ಮುಂದಿನ ಜನಾಂಗವು ಹಾಳು ಹಾಳು. ಆದ್ರೆ ಈಗ ಸಮುದ್ರ ದಂಡೆಯಲ್ಲಿ ನಿಂತು ಯೋಚನೆ ಮಾಡಬೇಕು. ಹೌದು, ಅಲ್ಲಿ ಸಮುದ್ರದ ಒಳಗಡೆ ನೀವು ಏನೇ ಪ್ಲಾಸ್ಟಿಕ್ ಒಂದೊಂದು ಬಾಟ್ಲ್ ಹಾಕು, ಅದು ವಾಪಸ್ ಬರ್ತದೆ ದಂಡೆಗೆ. ಸರಿ, ಯಾಕಂದ್ರೆ ಸಮುದ್ರದನ್ನ ತಗೊಳ್ಳೋದಿಲ್ಲ. ಹೌದು, ಹಾಗೆ ಈ ಪರಿಸರವು ಕೂಡ ಹಾಗೆ. ನೀವು ಏನೋ ಕಸವನ್ನು ಹಾಕಿದ್ರು ಕೂಡ ಅದನ್ನು ಸ್ವೀಕರಿಸುವುದಿಲ್ಲ, ಅದು ಅದನ್ನು ಮತ್ತೆ ನಿಮಗೆ ವಾಪಸ್ ಕೊಡ್ತದೆ, ಅದು ದುಷ್ಪರಿಣಾಮವೇ ಆಗಿರ್ತದೆ ಅಂತ. ಸೊ ಈ ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡುವುದು ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು. ಭೂಮಿಯನ್ನ ಹಾಳು ಮಾಡ್ತಿರೋದೇ ಈ ಪ್ಲಾಸ್ಟಿಕ್, ಅದು ನಾಶ ಆಗದೆ ಇರುವಂತ ವಸ್ತು. ಅದು ಒಂದು ಎರಡು ಅಂತ ಅನ್ಸ್ಬೋದು, ಆದ್ರೆ ಪ್ರತಿಯೊಬ್ರು ಈ ತರ ಹಾಕ್ತಾ ಹೋದ್ರೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ಬೋದು ಭೂಮಿ ಮೇಲೆ. ಯಾಕಂದ್ರೆ ಅದೇ ನೋಡಿ, ನಾವು ಸಮುದ್ರದ ದಂಡೆಯಲ್ಲಿಯೇ ಇರುವಂತವ್ರು, ಇಲ್ಲಿಯೇ ಪ್ರತಿ ದಿವಸ ನೋಡೋರು. ನೀವು ಹೇಳಿದ ಶಾಮಣ್ಣ, ಇವತ್ತಿಗೆ ನಾವು ಹೋಗಿ ನೋಡಿದ್ರೆ, ನಾವು ಸಣ್ಣವರಿದ್ದಾಗ ಏನಿದ್ದೀವಿ ಇವತ್ತು ನೋಡಿದ್ರೆ ಬಹಳ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಹೋಗುವಾಗ ನೀರಿನಿಂದ ಬರೀ ಕಟ್ಟಿಗೆ ತುಂಡುಗಳು, ಇಲ್ಲದ್ರೆ ಎಲೆ ಅಂದ್ರೆ ಕಾಡಿನಿಂದ ಹರಿದು ಬಂದ. ಇವತ್ತಿಗೆ ನೀವು ಹೋಗಿ ನೋಡಿದ್ರೆ ಆ ಎಲೆಗಳು ಮತ್ತೆ ಆ ಕಟ್ಟಿಗೆ ಅಲ್ಲಿಲ್ಲ, ಬರೀ ಪ್ಲಾಸ್ಟಿಕ್ ಬಾಟ್ಲುಗಳು, ಹಾಲಿನ ಪ್ಯಾಕೆಟ್ಗಳು, ಇದೇ ಎಲ್ಲ ಪ್ಲಾಸ್ಟಿಕ್ ಬರ್ತಾ ಇದೆ. ಅಂದ್ರೆ ನಾವು ಪರಿಸರದಲ್ಲಿ ಎಷ್ಟು ನಾವು ಒಂದು ಪರಿಸರದ ಮೇಲೆ ನಾವು ಯುದ್ಧ ಮಾಡ್ತಾ ಇದ್ದೀವಿ. ಹೌದು ಶಾಮಣ್ಣ, ಮಳೆಗಾಲದಲ್ಲೆಲ್ಲ ನಾವು ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಓಡ್ತಿದ್ವಿ, ತೆಂಗಿನಕಾಯಿ ಬರೋದಿತ್ತು, ಮರದ ದಿಂಬೆಗಳು, ಕಟ್ಟಿಗೆ ಉರುವಲಿಗೆ ಆಗ್ತದಂತ ಈ ತರ. ಆದ್ರೆ ಈಗ ಅದೊಂದು ಯಾವ್ದು ಕಾಣ್ತಾ ಇಲ್ಲ, ಹಳೆಯ ನೆನಪುಗಳು. ಮತ್ತೆ ಎಲೆಗಳನ್ನ ಶಾಮಣ್ಣ, ನಾವು ಬಂದ್ ತೆಂಗಿನ ಗಿಡಗಳಿಗೆ ಹಾಕ್ತಾ ಇದ್ವಿ, ಅದು ಗೊಬ್ಬರ ಆಗ್ತಿತ್ತು. ಈಗ ನಾವೇನು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ನಾವು ಬಡದಾಡ್ಕೊಳ್ತೇವೆ. ಆರ್ಗ್ಯಾನಿಕ್ ಅದು ನಮಗೆ ಸೃಷ್ಟಿಯೇ ಕೊಟ್ಟದಂತ ಆರ್ಗ್ಯಾನಿಕ್ ಅದು, ಅದನ್ನ ನಾವು ಈಗ ಮರ್ತಿದ್ದೇವೆ. ಈ ಪ್ಲಾಸ್ಟಿಕ್ ಅಂದ ತಕ್ಷಣ ನನಗೆ ನೆನಪಾಗೋದು, ನಾವು ಬರೀ ಪ್ಲಾಸ್ಟಿಕ್ ತೊಟ್ಟೆಗಳು ಅಥವಾ ಪ್ಲಾಸ್ಟಿಕ್ ಚೀಲಗಳು, ಪ್ಲಾಸ್ಟಿಕ್ ಬಾಟ್ಲಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಅದು ಪುಡಿ ಆದ್ರೆ ಏನಾಗ್ತದೆ ಅಂತ, ಅದನ್ನ ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳ್ತಾರಂತೆ. ಈ ಮೈಕ್ರೋ ಪ್ಲಾಸ್ಟಿಕ್ ಎನ್ನುವುದು ಒಂದು ರೀತಿಯಲ್ಲಿ ಆಹಾರದ ಜೊತೆಗೆ ಮೀನುಗಳ ಹೊಟ್ಟೆ ಸೇರ್ತದೆ. ಸರಿ, ಹಾಗೆಯೇ ದನ ತಿನ್ನುವಂತಹ ಏನು ನಾವು ವೇಸ್ಟ್ ಅಂತ ಏನೋ ಹೇಳ್ತಾ ಇದ್ರೆ, ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ರಸ್ತೆ ಬದಿಯಲ್ಲಿ ಬಿಸಾಡಿದ್ರೆ ದನಗಳು ತಿಂತವೆ, ಅವುಗಳ ಹಾಲಿನ ಜೊತೆಗೂ ಕೂಡ ಇದು ಬರಬಹುದು. ಈ ಪ್ಲಾಸ್ಟಿಕ್, ಮೈಕ್ರೋ ಪ್ಲಾಸ್ಟಿಕ್ ಎನ್ನುವಂಥದ್ದು ಅಂದ್ರೆ ನಮ್ಮ ಮಗುವಿಗೂ ಕೂಡ ಅದು ಬರಬಹುದು. ಪ್ಲಾಸ್ಟಿಕ್ ಎನ್ನುವಂತಹ ಒಂದು ಚೈನ್ ಅಂತ ಇದೆಯಲ್ಲ, ಅದಷ್ಟು ಮುಂದುವರಿತದೆ ಅಂತ, ಅದರ ದುಷ್ಪರಿಣಾಮಗಳು ಮಗುವಿನ ಮೇಲೆಯೂ ಕೂಡ ಆಗಬಹುದು ಅಂತ. ಹೌದು, ಯಾಕಂದ್ರೆ ಶಾಮಣ್ಣ ಈಗ ಅವರು ಎಷ್ಟು ಹೇಳಿ ಇದು ಇಷ್ಟು ಮೈಕ್ರೋ ಇದರಲ್ಲಿ ಇರಬೇಕು, ಈ ಪ್ಲಾಸ್ಟಿಕ್ಗಳು ಯಾವುದೇ ಪ್ಲಾಸ್ಟಿಕ್ ಒಳ್ಳೇದಲ್ಲ. ಆದ್ರೆ ಸಾಧ್ಯವಾದ ಮಟ್ಟಿಗೆ ಪ್ರತಿಯೊಬ್ಬನು ತನ್ನ ಜವಾಬ್ದಾರಿಯನ್ನು ಅರಿತು ನಾವು ಅದನ್ನ ತ್ಯಜಿಸುವಂತಹ ಒಂದು ದೊಡ್ಡ ಕಾರ್ಯ ಮಾಡಿದ್ರೆ, ನನಗನ್ಸದೆ ಮುಂದಿನ ವರ್ಷಗಳಲ್ಲಿ ನಾವು ಮದರ್ ಅರ್ತ್ ಅಡಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜವಾಬ್ದಾರಿಯನ್ನು ಅರಿತಾಗ ಮದರ್ ಅರ್ತ್ ಅಡಿ ಪ್ರತಿ ದಿನಾನು ಆಗ್ಬೇಕು ಅಲ್ಲ ಶಾಮಣ್ಣ. ತಾಯಿಯನ್ನ ಗೌರವಿಸಿದ ಹಾಗೆ ಭೂಮಿಯನ್ನ ಗೌರವಿಸಬೇಕು. ಒಳ್ಳೆ ಮಾತು ಹೇಳಿದ್ರೆ, ಯಾಕಂತ ಹೇಳಿದ್ರೆ ನಾವು ಭೂಮಿ ತಾಯಿ ಅಂತಾನೆ ಹೇಳ್ತೇವಲ್ಲ. ಸೊ ಭೂಮಿ ತಾಯಿ ಭೂಮಿ ತಾಯಿಯೇ ಆಗಿರಬೇಕು. ಸುಮಣ್ಣ, ಈಗ ಮಾತಾಡಿ ಮಾತಾಡಿ ಏನಾದ್ರೂ ಕುಡಿಬೇಕು ಅಂತ ಅನಿಸೋದು ಸಹಜ. ಹೌದು, ಆದ್ರೆ ಬಿಸಿ ಬಿಸಿ ಬೇಡ, ಯಾಕಂದ್ರೆ ಈಗಾಗಲೇ ತಾಪಮಾನ ಸಾಕಷ್ಟು ಜಾಸ್ತಿ ಆಗಿದೆ. ತಂಪಾಗಿ ಮನಸ್ಸಿಗೂ ತಂಪಾಗುವ ಹಾಗೆ, ಹೊಟ್ಟೆಗೂ ತಂಪಾಗುವ ಹಾಗೆ ಏನಾದ್ರೂ ವ್ಯವಸ್ಥೆ ಆಗುತ್ತಾ ಅಂತ. ಎಳ್ನೀರು ರೆಡಿ ಇದೆ, ಎಳ್ನೀರು ಬೆಲ್ಲ ಹಾಕಿ ಮಾಡಿದ ಎಳ್ನೀರು ರೆಡಿ ಇದೆ. ಸೊ ಇವತ್ತು ಟೀಗೆ ಏನಿಲ್ಲ, ಸುಸ್ತಾಗಿ ಒಂದೊಂದು ದೊಡ್ಡ ದೊಡ್ಡ ಪ್ಯಾಲೆ ಅಂತೀವಿ ನಾವು, ಗ್ಲಾಸ್ ಅಲ್ಲ, ಮನೇಲಿ ಹೇಳೋದು ಪ್ಯಾಲೆ ಅಂತೀವಿ, ಆ ಪ್ಯಾಲೆಯಲ್ಲಿ ಒಂದೊಂದು ಒಳ್ಳೆ ಎಳ್ನೀರು ಕೊಟ್ಬಿಡೋಣ. ಅಡ್ಡಿಲ್ಲ ಸುಮಣ್ಣ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸುಮಂಗಲ್ ನಾಯ್ಕ ಮತ್ತು ಸವಿತಾಗೌಡ. ಈಗ ಕೃಷಿ ಮಾಹಿತಿ. ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ರೂ ಕೂಡ ಗುಣದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶವಿದ್ದು ಜೀರ್ಣಶಕ್ತಿಯಲ್ಲಿ ಇವು ನೆರವಾಗ್ತವೆ. ಅಕ್ಕಿ ಹಾಗೂ ಗೋಧಿನಲ್ಲಿ ನಾರಿನ ಅಂಶ ಬಹಳಷ್ಟು ಕಡಿಮೆ ಇರ್ತದೆ. ಅಕ್ಕಿಯಲ್ಲಿ ಶೇಕಡಾ 0.2% ಗೋಧಿಯಲ್ಲಿ 1.2% ಇರ್ತದೆ. ಪ್ರತಿ 100 ಗ್ರಾಂ ಧಾನ್ಯಗಳಲ್ಲಿ ಈ ಪ್ರಮಾಣ ಇರ್ತದೆ. ಸಿರಿಧಾನ್ಯಗಳಲ್ಲಿ 8-12.5 ಗ್ರಾಂನವರೆಗೂ ನಾರಿನ ಅಂಶ ಇರ್ತದೆ. ನಾರಿನ ಅಂಶ ಹೆಚ್ಚಿದಷ್ಟು ಗ್ಲುಕೋಸ್ ರಕ್ತಕ್ಕೆ ನಿಧಾನವಾಗಿ ಸಮತೋಲನದಿಂದ ಸೇರ್ತದೆ. ಈ ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ, ಸಂಧಿವಾತ, ಹೃದಯಾಘಾತ ಇಂತಹ ರೋಗಗಳು ಸಿರಿಧಾನ್ಯಗಳ ಸತತ ಬಳಕೆಯಿಂದ ಕಡಿಮೆ ಆಗ್ತಾ ಇರುವಂತಹದ್ದು ಸಂಶೋಧನೆಯಿಂದ ಕಂಡುಬಂದಿದೆ. ಇದರ ಜೊತೆಗೆ ಅಕ್ಕಿ, ಗೋಧಿ ಇಂತಹ ಬೆಳೆಗಳನ್ನು ಬೆಳೆಯುವುದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುತ್ತದೆ. 1 ಕಿಲೋದಷ್ಟು ಅಕ್ಕಿಯನ್ನು ಬೆಳೆಯುವುದಕ್ಕೆ ಸುಮಾರು 8,000 ಲೀಟರ್ನಷ್ಟು ನೀರು, 1 ಕಿಲೋ ಗೋಧಿಯನ್ನು ಬೆಳೆಯುವುದಕ್ಕೆ 9,000 ಲೀಟರ್ನಷ್ಟು ನೀರು ಬೇಕಾದರೆ, ಸಿರಿಧಾನ್ಯಗಳನ್ನು ಅತ್ಯಂತ ಕಡಿಮೆ ನೀರನ್ನು ಬಳಸಿಕೊಂಡು ಕೃಷಿ ಮಾಡುವುದಕ್ಕೆ ಸಾಧ್ಯವಾಗ್ತದೆ. 1 ಕಿಲೋದಷ್ಟು ಸಿರಿಧಾನ್ಯಗಳನ್ನು ಉತ್ಪಾದನೆ ಮಾಡುವುದಕ್ಕೆ ಸುಮಾರು 300 ಲೀಟರ್ ನೀರು ಸಾಕಾಗ್ತದೆ. ಸಿರಿಧಾನ್ಯಗಳಲ್ಲಿರುವಂತಹ ವಿಶೇಷಗಳು ಈ ರೀತಿಯಾಗಿವೆ. ಅರ್ಕ, ನವಣೆ, ಸಾಮೆ, ಕೊರ್ಲೆ, ಊದಲು ಇವು ಪ್ರಮುಖವಾದಂತಹ ಸಿರಿಧಾನ್ಯಗಳು. ಅರ್ಕ ಎನ್ನುವಂತಹದ್ದು ಆದಿ ಬೀಜ ಎಂದು ಕರೆಯಲ್ಪಟ್ಟಿದೆ. ಈ ಧಾನ್ಯವು 1,000 ವರ್ಷಗಳಿಂದ ಹಿಮಾಲಯ ಬೆಟ್ಟಗಳ ಕಣಿವೆ ಮತ್ತು ಬಯಲು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಹ ಪುರಾತನ ಬೀಜವಾಗಿದೆ. ಕೋಡೋ ಎನ್ನುವುದು ಬೆಟ್ಟದ ಜನಾಂಗದವರು ಇದನ್ನು ಕರೆಯುವಂತಹ ಹೆಸರು. ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನು ಕೋಡೋ ಮಿಲೆಟ್ ಎಂದು ಕೂಡ ಗುರುತಿಸುತ್ತಾರೆ. ನಸುಗೆಂಬು ಬಣ್ಣದಿಂದ ಕೂಡಿರುವಂತಹ ಈ ಧಾನ್ಯವು ದೇಹದಲ್ಲಿ

ಸಿಂಪರಣೆಯ ದ್ರವ್ಯ ಯಾವ ಕಾರಣಕ್ಕೂ ಅನಾನಸ್ ಗಿಡದ ಎಲೆಯ ಮೇಲೆ ಬೀಳದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ನಾಟಿ ಮಾಡಿದ 12 ತಿಂಗಳ ನಂತರ ಅನಾನಸ್ ಬೆಳೆ ಹೂ ಬಿಡುತ್ತದೆ. ನಂತರ 4.5-5 ತಿಂಗಳಲ್ಲಿ ಹಣ್ಣು ಕೊಯ್ಲಿಗೆ ಸಿದ್ಧವಾಗುತ್ತದೆ. ಸಂಸ್ಕರಿಸಿ ಡಬ್ಬಿಗಳಲ್ಲಿ ಶೇಖರಿಸಿಡುವುದಕ್ಕೆ ಹಣ್ಣುಗಳ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಿದಾಗ ಕೊಯ್ಲು ಮಾಡುವಂತಹದ್ದು ಸೂಕ್ತ. ನೇರ ಸೇವನೆಗಾದರೆ ಹಣ್ಣು ಪೂರ್ತಿ ಪಕ್ವವಾಗುವವರೆಗೆ ಗಿಡದಲ್ಲಿ ಬಿಡುವಂತಹದ್ದು ಒಳ್ಳೆಯದು. ಹಣ್ಣುಗಳನ್ನು ಚಾಕುವಿನಿಂದ ತಳಭಾಗದಲ್ಲಿ 2-4 ಸೆಂಟಿಮೀಟರ್ ಉದ್ದ ಕಾಂಡದೊಂದಿಗೆ ಕತ್ತರಿಸಿ ಕೊಯ್ಲು ಮಾಡಬೇಕು. ಕೊಯ್ಲಿನ ನಂತರ ಹಣ್ಣುಗಳನ್ನು ತುದಿ ತೆಗೆಯದೆ 3-4 ಕೆಡದಂತೆ ಇಡಬಹುದು. ಪ್ರತಿ ಹೆಕ್ಟೇರ್ಗೆ ಸುಮಾರು 50-60 ಟನ್ನಷ್ಟು ಹಣ್ಣಿನ ಇಳುವರಿಯನ್ನು ನಿರೀಕ್ಷಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ಹೊಸಬು ಲಕ್ಷ್ಮಣಗೌಡ, ತಾಕು ಹೂವಾಗೌಡ ಮತ್ತು ಸಂಗಡಿಗರಿಂದ ಗುಮಟೆ ಪಾಂಗ್ ಕೇಳುವಿರಿ. ಮನೆ ಕಾರ್ಯ ನಡಿಬೇಕಾದ್ರೆ ಎಲ್ಲರೂ ನಮ್ಮಲ್ಲಿ ಕೂಡ್ಕೊಂಡು ಇಂಥ ಪದವನ್ನು ಆಡ್ತಾರೆ. ಮಡದಿ ಸಣ್ಣವಳಂದೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದೆ ಗಂಡ ದಂಡಿ ವಾದೋ, ಮಡದಿ ಸಣ್ಣವಳಂದೆ ಗಂಡ ದಂಡಿ ಮಾಡದಿಯೋ ಬಾಳೆ ನರಿದಂಗೆ ನಡೆದರು ಎನ ಮಾಡದಿಯೋ, ಯೋಳೊಂದರಿಶಿನ ಮೇಲೆ ಮನೆಗೆ ರಾಧಾರ ಬಂದೋ, ಯೋಳೊಂದರಿಶಿನ ಮೇಲೆ ಮನೆಗೆ ನಾದರ ಬಂದೋ, ಮನೆಗೆ ನಾದರ ಬಂದೆ ಡಾಗಲಲ್ಲೇ ನಿಂತೆ ಕಂಡೋ, ಮನೆಗೆ ನಾದರ ಬಂದೆ ಬಾಗ್ಲಲ್ಲೇ ನಿಂತೆ ಕಂಡೋ, ಬಾಗ್ಲಲ್ಲೇ ನಿಂತೆ ಕಂಡೆ ಮನೆಯಲ್ಲಾರಂದೆ ಕರೆದೋ, ಬಾಗ್ಲಲ್ಲೇ ನಿಂತೆ ಕಂಡೆ ಮನೆಯಲ್ಲಾರಂದೆ ಕರೆದೋ, ಮನೆಯಲ್ಲಾರಂದೆ ಕರೆದ ಗಂಡ ಮಡದೆ ತಾನದಳೋ, ಮನೆಯಲ್ಲಾರಂದೆ ಕರೆದೋ ಗಂಡ ಮಡದಿ ತಾನದಳೋ, ಮಡದೆ ತಾನದಳೋ ಮಡದಿ ಎರಗೊಟ್ಟೆ ಬಂದಳೋ, ಮಡದಿ ತಾನದಳೋ ಮಡದಿ ಎರಗೊಟ್ಟೆ ಬಂದಳೋ, ಮಡದಿ ಎರಗೊಟ್ಟೆ ಬಂದಳೋ ಕಾಲಿಗೆ ನೀರರಿ ಎಂದೋ, ಮಡದಿ ಎರಗೊಟ್ಟೆ ಬಂದಳೋ ಕಾಲಿಗೆ ನೀರರಿ ಎಂದೋ, ಕಾಲಿಗೆ ನೀರರು ಅಕ್ಕೆ ನಿನ್ನೆಗ ತಂದ ನೀರು, ಕಾಲಿಗೆ ನೀರರು ಅಕ್ಕೆ ನಿನ್ನಗೆ ತಂದ ನೀರೋ, ನಿನ್ನಗೆ ತಂದ ನೀರೋ ಮನಗ ಮಾಡಿದಡಗೆ, ನಿನ್ನಗೆ ತಂದ ನೀರೋ ಮನೆಗೆ ಮಾಡಿದಡಗೆ, ಮೊನ್ನೆಗೆ ಮಾಡಿದಡಗೆ ನಿಮ್ಮಂತ ಗೆಳೆಗರ ಬಂದೆ, ಮೊನ್ನೆಗೆ ಮಾಡಿದಡಗೆ ನಿಮ್ಮಂತ ಗೆಳೆಗರ ಬಂದೆ, ನಿಮ್ಮಂತ ಗೆಳೆಗರ ಬಂದೆ ಉಂಡೆ ತಿಂದೆ ವಾದೋ, ನಿಮ್ಮಂತ ಗೆಳೆಗರ ಬಂದೆ ಉಂಡೆ ತಿಂದೆ ವಾದೋ, ನಟ ಯಾಳೆ ಬುದ್ದೆ ಯಾವಾಗ ಕಲತೆ ಮಡದೆ, ನಿಂತ ಯಾಳೆ ಬುದ್ದೆ ಯಾವಾಗ ಕಲತೆ ಮಡದೆ, ನೆಟ್ಟ ಸಾಪುಗೆ ನೆಟ್ಟ ಅಂಗೊಳವೋದಿಲ್ಲೋ, ನೆಟ್ಟ ಜಾಮುಗೆ ನೆಟ್ಟ ಅಂಗೊಳವೋದಿಲ್ಲೋ, ಹಾಗೆ ಮುಡ್ದ ಮಾಲುಗೆ ಮುಡ್ದ ಅಂಗೊಳವೋದಿಲ್ಲೋ, ಮುಡ್ದ ಮಾಲುಗೆ ಮುಡ್ದ ತಾಂಗೊಳ್ಳೋದಿಲ್ಲೋ. ಭತ್ತ ಕುಟ್ಟುವ ಹೇಳ್ತಾರೆ, ಗೋವಿಂದುರಾಯ ಲಂಬೋರೋ, ಗೋವಿಂದುರಾಯ ಲಂಬೋರೋ, ಗೋವಿಂದುರಾಯ ಲಂಬೋರೋ, ಗೋವಿಂದುರಾಯ ಲಂಬೋರೋ, ಒತ್ತಾರರಿಯ ಮುನ್ನೆ ಹೇಳುವಾನೋ, ಗೋವಿಂದುರಾಯ ಲಂಬೋರೋ, ಒತ್ತಾರರಿಯ ಮುನ್ನೆ ಮುನ್ನೇ ಮೆಟ್ಟಂದೆ ಮಾಡೋಗಿ ಅತ್ವಾನೋ, ಒತ್ತಾರಯ್ಯ ಮುನ್ನೇ ಮೆಟ್ಟಂದೆ ಮಾಡೋಗಿ ಅತ್ವಾನೋ, ಹಾಗೆ ಮೆಟ್ಟಂದೆ ಮಾಡೋಗಿ ಅತ್ತೇರೆ, ಕೈಯೋ ಕಾಲು ಮಾರೆ ತಳೆದಾನೋ, ಮೆಟ್ಟಂದೆ ಮಾಡೋಗಿ ಅತ್ತೇರೆ, ಕೈಯೋ ಕಾಲು ಮಾರೆ ತೊಳೆದಾನೋ, ಕೈಯೋ ಕಾಲು ಮಾರೆ ತೊಳೆದೇ, ಮೂಡೋ ಬದಿಗೆ ಮೈವಾಗ ನಿಲ್ವಾನೋ, ಕೈಯೋ ಕಾಲು ಮಾರೆ ತೊಳೆದೇ, ಮೂಡೋ ಬದಿಗೆ ಮಗುವಾಗ ನಿಲ್ವಾನೋ, ಮೂಡೋ ಬದಿಗೆ ಮಗುವಾಗ ನಿಂತೇರೆ, ಸೂರ್ಯ ಹೀಗೆ ಕೈಯ ಮುಗಿದಾನೋ, ಮೂಡೋ ಬದಿಗೆ ಮಗುವಾಗ ನಿಂತೇರೆ, ಸೂರ್ಯನಿಗೆ ಕೈಯ ಮುಗಿದಾನೋ, ಸೂರ್ಯನಿಗೆ ಕೈಯ ಮುಗದೇರೆ, ಗೋವಿಂದುರಾಯ ಲಂಬೋನೋ, ಸೂರ್ಯನಿಗೆ ಕೈಯ ಮುಗದೇರೆ, ಗೋವಿಂದುರಾಯ ಲಂಬೋನೋ, ಗೋವಿಂದುರಾಯ ಲಂಬೋನೋ, ಮೆಟ್ಟಂದೆ ಮಾಡೋಗಿ ಅತ್ವಾನೋ, ಗೋವಿಂದುರಾಯ ಮೆಟ್ಟಂದೆ ಮಾಡೋಗಿ ಅತ್ವಾನೋ, ಮೆಟ್ಟಂದೆ ಮಾಡೋಗಿ ಅತ್ತೇರೆ, ಮಾಳುಗಿಯ ಒಳಗೆ ಉಳುವಾನೋ, ಮೆಟ್ಟಂದೆ ಮಾಡೋಗಿ ಅತ್ತೇರೆ, ಮಾಳುಗಿಯ ಒಳಗೆ ಹೋಗುವಾನೋ, ಮಾಳುಗಿಯ ಒಳಗೆ ಹೋಗೇರೆ, ಗೋವಿಂದುರಾಯ ಲಂಬೋನೋ. ನಾಲ್ಕು ಕಲಿನ ಮಂಚ ಕೊಡುವಾನೋ, ಗೋವಿಂದುರಾಯ ಲಂಬೋನೋ, ನಾಲ್ಕು ಕಲಿನ ಮಂಚ ಕೊಡುವಾನೋ, ನಾಲ್ಕು ಕಲಿನ ಮಂಚ ಕೊಗೇಲೆ, ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ, ನಾಲ್ಕು ಕಲಿನ ಮಂಚ ಕೊಗೇಲೆ, ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ, ನಾಲ್ಕು ಕಲಿನ ಮಂಚಾದ ಮ್ಯಾನೇಲೋ, ಬಣ್ಣದೊಂದೆ ಲಾಸು ಹೋಗಿ ಮಾಡ್ಯಾನೋ, ನಾಲ್ಕು ಕಲಿನ ಮಂಚಾದ ಮ್ಯಾನೇಲೋ, ಬಣ್ಣದೊಂದೆ ಲಾಚು ಹೋಗಿ ಮಾಡ್ಯಾನೋ, ಬಣ್ಣದೊಂದೆ ಲಾಚು ಹೋಗಿ ಮಾಡೇಲೆ, ಚಿನ್ನದೊಂದೆ ಕೊಳಗ ತಲದಿಂಬೋ, ಬಣ್ಣದೊಂದೆ ಲಾಚು ಹೋಗಿ ಮಾಡೇಲೆ, ಚಿನ್ನದೊಂದೆ ಕೊಳಗ ತಲದಿಂಬೋ, ಚಿನ್ನದೊಂದೆ ಕೊಳಗ ತಲದಿಂಬೋ, ಬೆಳ್ಳಿ ನಾಡಸಿದ್ದೆ ಬಗಲಲ್ಲೋ, ಚಿನ್ನದೊಂದೆ ಕೊಳಗ ತಲದಿಂಬೋ, ಬೆಳ್ಳಿ ನಾಡಸಿದ್ದೆ ಬಗಿಲಲ್ಲೋ, ಬೆಳ್ಳಿ ನಾಡಸಿದ್ದೆ ಬಗಿಲಲ್ಲೇ, ಗೋವಿಂದುರಾಯ ಲಂಬೋನೋ, ಬೆಳ್ಳಿ ನಾಡಸಿದ್ದೆ ಬಗಿಲಲ್ಲೋ, ಗೋವಿಂದುರಾಯ ಲಂಬೋನೋ, ಗೋವಿಂದುರಾಯ ಲಂಬೋನೋ, ತೆಂಗಾಕೆ ತಲೆಯ ಕೊರಿಗಾನೋ, ಗೋವಿಂದುರಾಯ ಲಂಬೋನೋ, ತೆಂಕಾಕೆ ತಲೆಯ ಕೊರಿಗಾನೋ, ತೆಂಕಾಕೆ ತಲೆಯ ಕೊರಿಗೇಲೆ, ತೆಂಕ ನಾಡ ತನ ಗಾಳಿ ಕರೆದಾನೋ, ಟೆಂಕನಾಡ ತನ ಗಾಳಿಗ ಕರಿದಾನೋ ಮೂಡಿ ನಾಡ ಎಳೆ ಬೆಸಲೆ ಕರಿದಾನೋ ಟೆಂಕನಾಡ ತನ ಗಾಳಿ ಕರಿದೇಲೆ ಮೂಡಿ ನಾಡ ಎಳೆ ಬೆಸಲೆ ಕರಿದಾನೋ ಮೂಡಿ ನಾಡ ಎಳೆ ಬೆಸಲೆ ಕರೆದೇಲೆ ಗೋವಿಂದ ರಾಯ ಲಂಬೋನೋ ಸುಖವೊಂದೇ ನಿದ್ರೆ ಪಡಿದಾನೋ ಸುಖವೊಂದೇ ನಿದ್ರೆ ಪಡೆದೇಲೆ ಏಳು ಜನರ ನಂದಾನ ಗೋಪ್ಯೋರು ಒಂದೇ ನಿದ್ರೆ ಪಡೆದೇಲೆ ಏಳು ಜನ ನಂದಾನ ಗೋಪ್ಯೋರು ಏಳು ಜನರ ನಂದಾನ ಗೋಪ್ಯೋರು.